ಜಾಸ್ತಿ ಜಾಸ್ತಿ ನಾವು ಮಾಡಬೇಕಂತಿದ್ವಿ ತೋರಿಸಬೇಕು ನೀನ ಜಾಸ್ತಿ ಜಾಸ್ತಿ ನಾವು ಮಾಡಬೇಕಂತಿದ್ವಿ ತೋರಿಸಬೇಕು ನೀನ ಜಾತಕ ಒಲದೆಂದು ಮಗ ಸಹವಣ ತಿಳಿದನು ಮನದಾಗ ಸವಡನ ಸುಂದರತಿ ಬರನ ತಾಯಿ ತನ್ನಿನ ಹೊತ್ತುಕೊಂಡು ಶ್ರಾವಣ ಕಾಶಿಗೆ ನಡೆದಾನ ತಾಯಿ ತನ್ನಿನ ಹೊತ್ತುಕೊಂಡು ಶ್ರಾವಣ ಕಾಶಿಗೆ ನಡೆದಾನ ಕೈಲಾಸದೊಳಗ ಮಾತಾಡುತ್ತಾರು ಏನೇನ ಕೈಲಾಸದೊಳಗ ಮಾತಾಡುತ್ತಾರು ಏನೇನ ಇಬ್ಬರು ಕೂಡಿ ಪಾರ್ವತಿ ಶಿವನ ಇಬ್ಬರು ಕೂಡಿ ಪಾರ್ವತಿ ಶಿವನ ಕವಡಿಯವತ್ತು ಬರುತ್ತಾನೋ ಬಾಪ ಶ್ರಾವಣ ಅವನ ಜಾಗ ಮಾಡಬೇಕು ಹಸನ ಅವನ ಜಾಗ ಮಾಡಬೇಕು ಹಸನ ಹುಲಿ ಕರಳಿ ಮುಂದಲಿತು ಮಾಡು ತಾವ ಶರಣ ನೀ ತಿರುಗಿ ಹೋಗ ಶ್ರಾವಣ ನೀ ತಿರುಗಿ ಹೋಗ ಶ್ರಾವಣ ತಾಯಿ ತಂದಿಗೆ ವಚನ ಕೊಟ್ಟು ಬಂದೀನಿ ನಾನ ತಿರುಗಿ ಹೋಗೋದಿಲ್ಲೋ ಇನ್ನ ವಚನ ಭ್ರಷ್ಟನಾಗಿ ಹಂಗ ಬಾಳಲಿ ಹೋಗಲಿ ನನ್ನ ಪ್ರಾಣ ವಚನ ಭ್ರಷ್ಟನಾಗಿ ಹಂಗ ಬಾಳಲಿ ಹೋಗಲಿ ನನ್ನ ಪ್ರಾಣ ವಚನ ಭ್ರಷ್ಟನಾಗಿ ಹಂಗ ಬಾಳಲಿ ಹೋಗಲಿ ನನ್ನ ಪ್ರಾಣ ವಚನ ಭ್ರಷ್ಟನಾಗಿ ಹಂಗ ಬಾಳಲಿ ಹೋಗಲಿ ನನ್ನ ಪ್ರಾಣ ಪಕ್ಷಿ ಪಕ್ಷಿ ಮುರುಗ ಜಾತಿ ಪಕ್ಷಿ ಪಕ್ಷಿ ಮುರುಗ ಜಾತಿ ಮರಳ ಮಾಡಿ ಹೇಳವು ಆದೀನ ತಿಳಿಯಲಿಲ್ಲ ಮುಂದಿನ ಹವಸೆ ಪುನಃ ದಾರು ಹೇಳಿದರೆ ಕೇಳಲು ಮಾಡ್ತಾರು ಕಾಂತಾರದಡಿ ಬ್ಯಾಗ ದಾರು ಹೇಳಿದರೆ ಕೇಳಲು ಮಾಡ್ತಾನು ಕಾಂತಾರದಡಿ ಬ್ಯಾಗ ಇಂದ ಮುಂದ ಯಾರು ಇಲ್ಲ ಬಾಪ ವಾಂತ ಶ್ರಾವಣನು ಹೋಗಿ ಹಾರಣ್ಯ ಸೇರಿದನು ಹೋಗಿ ಹಾರಣ್ಯ ಸೇರಿದನು ಹಾರಣ್ಯ ಕಾಂತಾರಣ್ಯ ಗುಡ್ಡ ಸೇರಿದನು ತಿರುಗಾಡಿ ನೀರ ಹುಡುಕುವನು ತಿರುಗಾಡಿ ನೀರ ಹುಡುಕುವನು ಹುಲಿ ಕರಾಡಿಗೆ ಒದರಿ ಹವಾ ಕೇಳುವನು ನೀರ ಕಂಡಿರೇನು ನೀವು ನೀರ ನೋಡಿ ಹಕ್ಕಿ ಪಕ್ಷಿಗಳಿಗೆ ಒದರಿ ಹವಾ ಕೇಳುವನು ನೀವು ನೀರ ನೋಡಿರೇನು ನೀವು ನೀರ ಕಂಡಿರೇನು ದರಿತಂತ ಹುಲಿ ಗುಂಡು ಗಂಟು ಹಾಕುವನು ಕಲ್ಲು ಮುಳ್ಳು ಕೂನ ಮಾಡುವನು ದರಿತಂತ ಗಿಡ ಗಿಡಕ್ಕೆ ಗಂಟು ಹಾಕುವನು ಗಿಡ ಬಲ್ಲಿ ಕೂನ ಮಾಡುವನು ಅದು ತೆಪ್ಪಿದ್ದಂತ ಗಿಡ ಗಿಡಕ್ಕೆ ಗಂಟು ಹಾಕುವನು ಬಲ್ಲಿ ಕೂನ ಮಾಡುವನು ಗಿಡ ಬಲ್ಲಿ ಕೂನ ಮಾಡುವನು ತಾಯಿ ತಂದೆ ಅಂತರೋ ಬರಲಿಲ್ಲ ಮಗ ಶ್ರಾವಣನು ಹುಳಿ ಕರಡಿಕೊಂಡಿದ್ದಾವೆ ಉಡಗಡೆ ಕಳವು ಹೆಂಗ ಹೋಗಬೇಕು ಕಣ್ಣು ಕಾಣುವುದಿಲ್ಲ ಉಡಗಡೆ ಕಳವು ಹೆಂಗ ಹೋಗಬೇಕು ಕಣ್ಣು ಕಾಣುವುದಿಲ್ಲ ಮುಂದ ಕೇಳರೆ ಕಂದ ಶ್ರಾವಣಗ ಬಂದೆ ಇದುವರೆಗೆ ಕುಷ್ಟಗಿ ತಾಲೂಕಿನ ತೆಗ್ಗಿಹಾಳ ಗ್ರಾಮದ ಬಸಪ್ಪ ಚೌಡ್ಕಿ ಮತ್ತು ರಾಮಣ್ಣ ಚೌಡ್ಕಿ ಅವರಿಂದ ಚೌಡ್ಕಿ ಪದಗಳನ್ನು ಕೇಳಿದ್ರಿ. ಜನಪದ ಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7 ಗಂಟೆ ಆಗುತ್ತಲಿದೆ. 7 ಗಂಟೆಗೆ ಹಾಗೂ 7:45 ಅಮೃತ ಮಹೋತ್ಸವದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ. 8 ಗಂಟೆಗೆ ಮನ್ ಕಿ ಬಾತ್ ದೆಹಲಿ ಕೇಂದ್ರ ಬೆಂಗಳೂರು ಕೇಂದ್ರದಿಂದ ಮರುಪ್ರಸಾರವಾಗಲಿದೆ. 8:30 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರ. ಭಾರತ